ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗುವ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಭೂರೆ ಅವರ ಬೆಂಕಿಯೊಳಗಿನ ಬೆಳಕು ಹಾಗೂ ಡಾ ಸಂಜೀವ್ ಕುಮಾರ್ ಅತಿವಾಳೆ ಅವರ ಸಂಪಾದಕತ್ವದ ಅಭಿನಂದನಾ ಗ್ರಂಥ ನುಡಿಮಿತ್ರ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ತಂಗ್ಯಮ್ಮ ಮಾರುತಿರಾವ್ ಕಾಂಬಳೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ, ಕಲಬುರಗಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲ್ಲಿ ಬಾನುಲಿಯ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಇದೇ ಡಿಸೆಂಬರ್ 21ರಂದು ಬುಧವಾರ ಬೆಳಿಗ್ಗೆ 10:30-11:30 ಬಾನುಭುವಿಯ ವಿಶಾಲ ಪರಿಧಿಯಲ್ಲಿ. ಈ ಸಲದ ವಿಷಯ ತೊಗರಿಗೆ ನೆಟೆ ರೋಗ ಬಾಧೆ ಮತ್ತು ಪರಿಹಾರ ಕಾರ್ಯ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್. ತೊಗರಿಗೆ ಬಾಧಿಸಿದ ನೆಟೆ ರೋಗ ನಿಯಂತ್ರಣದ ಬಗ್ಗೆ ಇಲಾಖೆ ಕೈಗೊಂಡ ಕ್ರಮಗಳು, ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳ ಕುರಿತಾಗಿ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ಸಾಗಲಿ ವಿಶ್ವ ಪಥವಾ, ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಇದೇ ಡಿಸೆಂಬರ್ 21ರಂದು ಬೆಳಿಗ್ಗೆ 10:30-11:30. ಈ